ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆ ಒಳಗ 80% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆಯನ್ನು ಕೂಡ ನಾವು ನೋಡಬಹುದು. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಾಮಾನ್ಯ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ದೊಡ್ಡಾಟ ವನಕಾಂಡ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಅಫ್ಸಲ್ಪುರ ತಾಲೂಕಿನ ಮಣೂರು ಗ್ರಾಮದ ಚಂದ್ರಶೇಖರ್ ಹೊಸರ್ಕರ್ ಹಾಗೂ ಸಂಗಡಿಗರು. ah

ಅದೇ ಕೇಳೇನ್ರಿ. ಎನ್ನ ತಂದೆಯಾದ ದಶರಥ ಮಹಾರಾಜನು ಆತ್ಯನ್ನು ಪಾಲಿಸುವುದಕ್ಕಾಗಿ ಎನ್ನ ಅಣ್ಣನಾದ ಶ್ರೀರಾಮಚಂದ್ರನ ವನವಾಸಕ್ಕೆ ಹೋಗುವನೆಂದು ರಾಮನ ಸೇವೆಯಿಂದ ಪರಮ ಸತ್ಯಗತಿ ಎಂದು ತಿಳಿದುಕೊಂಡು ಆತನ ಉಪಚಾರ ಕೈಯುವುದಕ್ಕೆ ಆತನೊಡನೆ ಹೋಗುವ ಕಾರಣ ಬರಣವಾಯಿತು ಸಾರಥಿ. ನಮ್ಗೇನಾಗ್ತೇರಿ ಬುಟ್ಟಿ? ಹೇ ಅಗ್ರಜನಾದ ಶ್ರೀರಾಮಚಂದ್ರನೇ, ನಿನ್ನ ಪಾದಕ್ಕೆ ವಂದಿಸುವನಯ್ಯ ಅಣ್ಣಯ್ಯನೇ. ಅಟ್ಟೇಶ್ವರ ಆಗಲಿ ಏಳು ಹಂತವನಾಗುತ್ತಮ್ಮ ಲಕ್ಷ್ಮಣ. ಹೇ ತಮ್ಮ ಲಕ್ಷ್ಮಣ, ಪಿತನಾದ ದಶರಥ ಮಹಾರಾಜನ ಆಜ್ಞೆ ಅನುಸಾರವಾಗಿ ಶಾಂತಾರವನಕ್ಕೆ ಹೋಗುವನು. ಸುಮ್ಮನೆ ನೀನು ನನ್ನೊಡನೆ ಬರುವ ವ್ಯಾಪ್ತಕ್ಕೆ ಪುರದೋಳಿರು ಹೋಗು, ಎನ್ನ ಹಿಂದೆ ಬರಬೇಡ ತಮ್ಮ ಲಕ್ಷ್ಮಣ. ಹೇ ಅಣ್ಣ, ನೀನಿಲ್ಲದಿದ್ದರೆ ಅಯೋಧ್ಯೆ ಪಟ್ಟಣವು ಕಾತಾರತ್ತೆ ತೋರುವುದು. ನಾನು ಪೂರದೋಳು ಇರಲಾರನು, ನೀನ ಇರುವಂತ ಅರಣ್ಯವೇ ನನಗೆ ದಿವ್ಯ ಪಟ್ಟಣವು. ಹೇ ಅಗ್ರಜ, ಈಗ ನಾನು ನಿನ್ನೆ ಬರುವನಯ್ಯ ಅಣ್ಣಯ್ಯನೇ. ಹೇ ತಮ್ಮ ಲಕ್ಷ್ಮಣ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ ಕೇಳುವಂತವನಾಗು, ಅದೇ ಇರುವುದು ಚೆನ್ನಾಗಿ ಹೇಳುವಂತವನಾಗು. ಜನನ ಕೈ ಕೈ ಯಾರು ಮಾತಿಯಂತೆ ವನಕ್ಕೆ ಹೋಗುವಯ್ಯ ತಮ್ಮ. ಲಕ್ಷ್ಮಣನೇ, ಏನಾಗೆ ಬಂದ ಕಷ್ಟ ನಾನೇ ಉಣ್ಣಬೇಕೆಂದ್ರೆ ನೀನು ಎನ್ನಲ್ಲೊಡನೆ ಬರಬೇಕೆಂದ್ರೆ, ಇಷ್ಟು ಭಕ್ತಿ ನನ್ನ ಮೇಲೆ ಇದ್ದರೆ ನಿನ್ನನ್ನು ಬಿಟ್ಟು ಯಾತಕ್ಕೆ ಹೋಗಲಿ, ಮರುಳ ಸಿದ್ದೇಶ್ವರ ನದಿಗಳನ್ನು ಬಿಡದೆ ಭಜಿಸುತ್ತಾ ಬಾರಯ್ಯ ಲಕ್ಷ್ಮಣನೇ. ಹೇ ಪಾವನ ಚರಿತನೆ, ನೀನೇ ನನಗೆ ತಾಯಿ, ನೀನೇ ತಂದೆ, ನೀನೇ ನನಗೆ ಬಂಧು. ಹೇ ಅಣ್ಣಯ್ಯನೇ, ನಿನ್ನಿಂದಲೇ ನನಗೆ ಸತ್ಯಗತಿ ದೊರೆಯುವುದು. ನಿನ್ನನ್ನು ಬಿಟ್ಟು ಒಂದು ಜನ ಮಾತ್ರವಾದರೂ ಇರಲಾರನೆಯ ಆಗ್ರಜ. ಇಲ್ಲಿ ಬಂದ ಕಾರಣ ರೀ ತಾಯಮ್ಮನಿ, ಅಪ್ಪ ಸಾರಥಿ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಕೇಳೇನ್ರಿ, ಎನ್ನ ಪ್ರಾಣ ಕಾಂತನಾದ ರಾಮಚಂದ್ರನಿಗೆ ಪಟ್ಟ ಬೀಸಕವನ್ನು ಮಾಡುವ ಉದ್ದೇಶವಾಗಿ ವಶಿಷ್ಠ ಮಹಾಮುನಿಗಳು ಎನ್ನ ಪತಿಯಾದ ರಾಮಚಂದ್ರ ಎನಗು ಕಂಕಣವನ್ನು ಕಟ್ಟಿಸಿ ನಿನ್ನಿನ ರಾತ್ರಿ ಉಪವಾಸ ಮಾಡಿಸಿದರು. ಆಗ ನಾನು ಚಿತ್ತ ಉಲ್ಲಾಸದಿಂದ ದೇವತಾ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಟ್ಟು ಉದ್ಗಾರವನ್ನು ಒರೆಸುತ್ತಾ ಭೂಸುರರು ಮುಂತಾದವರಿಗೆ ವಸ್ತ್ರಾಭವಗಳನ್ನು ಕೊಡುತ್ತಾ ಸಭಾಮಂದಿರಕ್ಕೆ ಬರುಣವಾಯಿತು. ಈ ಪುರದಲ್ಲಿ ಪಟ್ಟ ಬೀಸಕದ ಸಂಭ್ರಮವಾಗಿ ಕಾಣುವುದಿಲ್ಲ, ಕಟುತರ ವರ್ತನದಿಂದ ಕುಳಿತಿರುವರು. ಇದರ ಕಾರಣವೇನಯ್ಯ ಮಗನೇ ಗೋಚರನೇ? ಅಪ್ಪ ಸಾರಥಿ, ಎನ್ನ ಪ್ರಾಣ ಕಾಂತನಾದ ರಾಮಚಂದ್ರರು ದಾವಲ್ಲಿರುವರು ತೋರಿಸುವಂತವರಾಗು. ಅಲ್ಲೇ ಇದ್ದರೆ ನೋಡಿಕೊಳ್ಳರಿ, ಅತ್ಯಂತ ಮಾತಾಡಿಕೊಳ್ಳರಿ. ನಮೋ ನಮೋ ರಮಣ, ನಿಮ್ಮ ಸದ್ಗುಣ ಸಾಮ. ಹೇ ವೈದ್ಯ ಚೂಡಾಮಣಿ ಆಶೀರ್ವಾದವಾಗಲಿ ಹೇಳು ರಮಣಿ ಸದಾನಂದ ಕರುಣಿ. ಹೇ ವಲ್ಲಭ, ಹೇ ವಲ್ಲಭಿ, ಇದಕ್ಕೆ ನಾನಾದರೂ ಹೇಳುತ್ತೇನೆ ಕೇಳುವಂತವರಾಗಿ, ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗು. ಆಗ ದೋಕಾಂತ ಗೋಲಾ ತಾಪವೋ ಎನಗೆ ನಡೆಯಾದಾಗ ದೋಕಾಂತ. ವನ ಮಹೋತ್ಸವದ ಪಟ್ಟ ಬೀಸಕನಾಗುವುದನ್ನು ಬಿಟ್ಟು ಮೈದುನನ ಸಹಿತ ಪಯಣ ಸಕ್ತರಾಗಿ ಎಲ್ಲಿಗೆ ಹೋಗುವಿರಿ? ಪ್ರಾಣೇಶ, ದೀನಮಣಿ, ಪ್ರಕಾಶ ಮತ್ತು ಮುಂದೆ ಹೇಳುತ್ತೇನೆ ಕೇಳು. ಅದೇ ಸಮರವಾದ ಸನ್ನಿವೇಶದಂತೆ ಶ್ರೀರಮಣನೇ, ಒಂದು ನಿಮಿಷ ಮಾತ್ರ ಎನ್ನ ಅಗಲಿರದ ಸುಗುಣ ನೀನು ಈಗ ನನ್ನನ್ನು ಬಿಟ್ಟು ಗಮಕದಿಂದ ಗಮನಿಸುವುದೆಲ್ಲಿಗೆ? ಪೇರು ಕಮಲಾಕ್ಷನೇ. ಹೇ ಎನ್ನ ಮೋವದ ಮಡದಿಯಾದ ಜಾನಕಿಯೇ ಕೇಳು, ಹಿಂದಿನ ಜನ್ಮದ ಕರ್ಮದಿಂದ ಎನಗೆ ಕಷ್ಟ ಬಂದವರಿಗೆ ಒದಗಿರೋದು. ತಂದೆ ಆಜ್ಞೆಯಂತೆ ವನವಾಸಕ್ಕೆ ಹೋಗುತ್ತೇನೆ, ನೀನು ಎಲ್ಲರೊಡನೆ ಹೊಂದಿಕೊಂಡಿರುವಂತವ. ಹೇ ಸುರಿಸಿ ರಂಗನೆ, ನಿರ್ಭೀತರಾಗಿ ಅರಮನೆಯಲ್ಲಿ ಇರು ಹೋಗೆಂದು ನನಗೆ ವಿರಸವಾಗಿ ಕಾಂಬುವುದೇ? ಅದು ಹೇಗೆಂದರೆ ಪುಷ್ಪವಿಲ್ಲದ ಪರಿಮಳವು ಪಸರಿಸುವುದೇ? ಕಾಂತನಿಲ್ಲದೆ ಜೀವಿಸುವುದು ಹೇಗೆ? ನಿನ್ನಿಂದಲೇ ಸದ್ಗತಿಯಾಗುವುದು, ಪತಿಯಿಂದಲೇ ಸತಿಗೆ ಜನ್ಮ ಪಾವನವೆಂದು ತಿಳಿದು ನಿನ್ನ ನಗಲಿ ಅರಗಳಿಗೆ ಇರಲಾರೆ. ಈ ಪರಮೇಶ್ವರನ ಪೂರೈಸುವ ನಂಬಿ ಭಕ್ತರಿಗೆ ಬಿಡೆಂಬುದು ಕಾಯುತ್ತಿರುವುದು. ನಿನ್ನೊಡನೆ ಬರುವೆನು ಕಾಂತ ಸಮುದ್ರವಂತ. ಹೇ ರತ್ನ ಪುತ್ರಿಯೇ, ಪತಿಯಿಂದ ಪರಮ ಸೌಖ್ಯ ಎಂದು ಅರಿತು ನಡೆದು ಬರಬೇಕೆಂದು ಹೇಳಿವೆಯಲ್ಲ. ದೇಗನೆ ಕಾಂತಾರಕ್ಕೆ ನಡೆಯುವಂತವಳಾಗು ರಮಣಿ ಸದಾನಂದ ಕರುಣಿ. ಹೇ ರಾಮಚಂದ್ರ ದೇವರೇ, ಕಾನನವು ಕೆಟ್ಟದ್ದೆಂದು ನನ್ನ ಮನಸ್ಸಿಗೆ ತಿಳಿಯದೆ ಬಂದೆನು. ಅಯ್ಯೋ ನಡೆ ನಡೆದು ಎಲ್ಲ ಕಾಳುಗಳು ಬಳಲಿಕ್ಕೆ ಎಷ್ಟೊಂದು ಹೇಳಲಿ. ಅಯ್ಯೋ ಮುಂದಕ್ಕೆ ಬರಲಾರೆ ಕಂಡಿಯ ಸಾಂದರಂಗ, ಕಲ್ಲು ಮುಳ್ಳುಗಳನ್ನು ತುಳಿದು ಬೀಸುವ ಬಿರುಗಾಳಿ ಬಿಸಿಲಿಗೆ ಸ್ಥಳದಲ್ಲಿ ಒಂದು ದಿವ್ಯ ತರವಾದ ಪರ್ಣ ಮಂದಿರವನ್ನು ನಿರ್ಮಿಸಬೇಕು ಕಾಂತ. ಹೇ ಕಾಂತೆ, ನೀನು ನಮ್ಮೊಡನೆ ಬಾರದೆ ಏನು ಕಾರಣ ಹಿಂದುಳಿದಿರುವೆ ಹೇಳುವಂತವಳ? ಅಗ್ರಜ, ಈ ಸ್ಥಳದಲ್ಲಿ ಸದಮಲವಾದ ಪರ್ಣ ಮಂದಿರವನ್ನು ರಚಿಸಿರುವೆನು. ಇದು ಅಲ್ಲದೆ ನಿಮ್ಮ ಆಹಾರಕ್ಕಾಗಿ ಫಲಗಳನ್ನು ದಿನಂಪ್ರತಿ ತಪ್ಪದೆ ತಂದುಕೊಡುವೆನು. ಈ ಆಶ್ರಮದಲ್ಲಿ ನಿಶ್ಚಿಂತೆಯಿಂದ ಕಾಲವನ್ನು ಮಾಡುವಂತವಳ ಅಗ್ರಜ ಭಾರತದ ತೇಜ. ಈ ಅರಣ್ಯದಲ್ಲಿ ಸಂಚರಿಸುತ್ತಾ ಪಂಚವತಿ ಆಶ್ರಮಕ್ಕೆ ಬಂದಿರುವೆವು. ಬಂದಿರಿ ಈ ಅರಣ್ಯದಲ್ಲಿ ಪಂಚವತಿ ಅವರನ್ನು ನೇಮಿಸುವುದಕ್ಕಾಗಿ ಬಂದಿರುವೆನಲ್ಲ ಈ ಸಾರಥಿ. ಬಂದರೆ ನಮ್ಗೇನಾದ್ರಿ ಬಾಲಕರ, ಯಾರು ಬಾರದ ಘೋರ ಅರಣ್ಯದಲ್ಲಿ ಇರುವರು ನೀವಿಬ್ಬರೇ ಬಂದಿರುವಿರಿ. ನೀವು ಯಾರು? ನಿಮ್ಮ ನಗರದಾಗದಿರುವುದು ರಕ್ಕಸಿ, ನಾವು ಅಯೋಧ್ಯ ಪೂರದ ದಶರಥ ರಾಜನ ಮಕ್ಕಳು. ಕಂಡೆಯ ರಾಕ್ಷಸಿ ಈ ಕ್ಷಣದಲ್ಲಿ ನಿಮ್ಮನ್ನು ನಾಶ ಮಾಡಿಬಿಡುತ್ತೇನೆ. ಜಾಗ್ರತದಿಂದ ಇರುವಂತವರಾಗಿರಿ. ಎಲೈ ಕಂಡ ರಕ್ಕಸಿ, ಕಂಡ ಕಂಡಂತೆ ಬಗಲಿಯಲ್ಲ, ಸುಮ್ಮನೆ ಹೋಗು ಕಂಡೆಯ ರಾಕ್ಷಸಿಯೇ. ಅಪ್ಪ ಸಾರಥಿ, ಇಲ್ಲಿಗೆ ಬಂದ ಕಾರಣವೇನೆಂದರೆ ಆ ರಾಮಚಂದ್ರನು ಮನ್ಮಥನಕ್ಕಿಂತಲೂ ಉನ್ನತವಾಗಿ ತೋರುವನು. ಕಾಣಿಸ್ತಾನ್ರಿ ಅವನನ್ನು ಮೆಚ್ಚಿ ಎನ್ನ ಅದ್ಭುತ ಆಕಾರ ರೂಪವನ್ನು ಬಿಟ್ಟು 14 ವರ್ಷದ ಕನ್ಯೆಯ ರೂಪವನ್ನು ಧರಿಸಿದ್ದೇನೆ. ಇವರನ್ನು ನನ್ನವರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಬಂದಿರುವನು. ಬಿಟ್ಬೇಡ್ರಿ, ಆ ಶ್ರೀರಾಮಚಂದ್ರನು ದಾವಲ್ಲಿರುವನು ತೋರಿಸುವಂತಹ. ನಾನು ಶ್ರೀರಾಮಚಂದ್ರ ನಿಮ್ಮ ಪಾದ ಕಮಲಗಳಿಗೆ ವಂದಿಸುತ್ತೇನೆ. ಹೇ ಕಾಮಿನಿ ಕಲಹಂಸ ಗಾಮಿನಿ, ನಿಲ್ಲದೆ ಬಂದು ವಂದಿಸುತ್ತಿರುವ ನೀನು ದಾರು ಪೇಳು ನಾರಿ ಮಗನವಯ್ಯಾರಿ. ಆಹೇ ಕಾಮ ಸುಂದರ, ನಿನ್ನ ಸೌಂದರ್ಯಕ್ಕೆ ನಾನು ಮೆಚ್ಚಿ ಮನಸೋತು ಬಂದಿರುವೆನು. ಎನ್ನ ಮನವ ಬಯಕೆಯನ್ನು ತೀರಿಸುವ ಸುಂದರ ನೀಯನ್ನ ಚಂದಿರ. ಆಹೇ ಸುಂದರಿ, ನಾನು ಏಕ ಪತ್ನಿಯ ಋತಷ್ಟ, ನಾನು ಅದಕ್ಕಾಗಿ ಅಲ್ಲಿ ಎನ್ನ ಅನುಜನಾದ ಲಕ್ಷ್ಮಣ ಇರುವನು, ಅವನಲ್ಲಿ ಹೋಗು ಹೊಂದಿಕೊಳ್ಳುವಂತವಳಾಗು. ಆಹೇ ಲಕ್ಷ್ಮಣ ಭೂಪಾಲನೆ, ನಿನ್ನ ಪಾದಕ್ಕೆ ವಂದಿಸುತ್ತೇನೆ. ಆ ನಿನ್ನ ಅಣ್ಣನಾದ ರಾಮಚಂದ್ರನು ನಿನ್ನನ್ನು ಕರೆ ಕಳಿಸಿರುವನು. ಆಹೇ ಕಮಲಾಕ್ಷಿ, ಮಮತೆಯಿಂದ ಎನ್ನನ್ನು ಬಯಸೆಂದು ಹೇಳಿದೆಯಲ್ಲ, ಎನಗೆ ಏಕಪತ್ನಿ ವ್ರತ ಇರುವುದು, ಆದ್ದರಿಂದ ನಿನ್ನ ಒಡೆಗೊಡಲಕ್ಕೆ ಬಾರದು. ಭ್ರಮಿಸಬೇಡ ಮತ್ತು ಯಾರನ್ನಾದರೂ ಹೊಂದಿ ಲಗ್ನ ಮಾಡಿಕೊಂಡು ಸುಖದಿಂದ ಇರುವುದು ಕಾಮಿನಿ ಮಂದಗಮನಿ. ಆಹೇ ಲಕ್ಷ್ಮಣ ಭೂಪಾಲನೆ, ಮಮತೆಯಿಂದ ಮಮ ಕರೆಸಿ ಎನ್ನ ಗಂಡನಾಗುವ ನನ್ನ ಹರುಷವನ್ನು ತೀರಿಸು. ಸ್ತ್ರೀಯರೇ, ಎಷ್ಟು ಬಗೆಯಿಂದ ಹೇಳಿದರೂ ನಿಮಗೆ ತಿಳಿಯಲು ನಿನ್ನ ಮನಸ್ಸಿನ ಪ್ರಮೆಯನ್ನು ತೀರಿಸುವೆನು. ನನ್ನ ಅಣ್ಣನ ಬಳಿಗೆ ಹೋಗಿ ಕಣ್ಣಿಗೆ ಕಂಡಿರಬಾರದು, ಕೈಗೆ ಬಂದಿರಬಾರದು. ಅಂತ ಸ್ಥಳದಲ್ಲಿ ಹೃದಯ ಕುರ್ತವನ್ನು ತೆಗೆದುಕೊಂಡು ಬಾರೆ ಕಡಲಿ ಸ್ತ್ರೀಯರೇ. ನಮೋ ನಮೋ ರಾಮಚಂದ್ರ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಆ ಹೇ ಕಾಮಿನಿ, ಲಕ್ಷ್ಮಣನನ್ನು ಬಿಟ್ಟು ಇಲ್ಲಿ ಯಾತಕ್ಕೆ ಬಂದಿರಿ ಹೇಳುವಂತವಳು? ಆ ಹೇ ರಾಮಚಂದ್ರನೇ, ಇಲ್ಲಿಗೆ ಬಂದ ಕಾರಣವೇನೆಂದರೆ, ನೀನು ಹೇಳಿದ ಪ್ರಕಾರ ಲಕ್ಷ್ಮಣನ ಹತ್ತಿರಕ್ಕೆ ಹೋದರೆ ಆತನು ಹೇಳಿದ್ದು ಏನೆಂದರೆ, ಕಣ್ಣಿಗೆ ಕಂಡಿರಬಾರದು, ಕೈಗೆ ಸಿಕ್ಕಿರಬಾರದು. ಅಂತ ಲಿಪಿಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಲಗ್ನವಾಗುತ್ತೇನೆಂದು ಹೇಳಿದರು ರಾಮಚಂದ್ರ. ಆ ಹೇ ರಕ್ಕಸಿ, ನಿನ್ನ ಬೆನ್ನ ಮೇಲೆ ಉನ್ಮತ ಲಿಪಿ ಬರೆದಿರೇನು? ಹೋಗುವಂತವಳಾಗು. ನಮೋ ನಮೋ ಲಕ್ಷ್ಮಣ ಭೂಪಾಲನೇ, ನಿನಗೆ ವಂದಿಸುತ್ತೇನೆ. ಆ ಹೇ ಭಂಡ ಸ್ತ್ರೀಯರೇ, ನಳಿನಾಚನು ನಿನ್ನ ಬೆನ್ನ ಮೇಲೆ ಬರೆದ ಲಿಪಿಯನ್ನು ಅರಿತನು. ಅದರ ವಿಚಾರವು ಎನಗೆ ತಿಳಿಯಿತು. ಅಣ್ಣವರಂತೆ ಮಾಡುವ ಬಾರ ನಾರಿ ಮದರಲ್ಲಿ ಯಾರಿ ಸಾರಥಿ, ಈ ಕಪಟ ಸ್ತ್ರೀಯರ ಮಾಡಿದ ಮೋಸಕ್ಕೆ ಇವಳ ಮಲೆ ಮೇಲೆ ಕೊಯ್ಯುವ ಚಮತ್ಕಾರವನ್ನು ನೋಡಿದ ಸಾರಥಿ ವಿಚಾರ ಮಾಡಿ. ಲಕ್ಷ್ಮಣರು ಹಂತ ಪಾಮರರು, ನನ್ನ ಮನೆಯ ಮೂಗ ಕೈದರೆಯೋ ಇನ್ಯಾರಿಗೂ ಹೇಳಲಿ. ಸಾರಥಿ, ಎನ್ನ ಅಗ್ರಜನಾದ ರಾವಳೇಶ್ವರನಿಗೆ ಈ ಸುದ್ದಿಯನ್ನು ತಿಳಿಸಿ ಬರುತ್ತೇನೆ. ತಿಳಿಸ್ಬಿಡ್ರಿ. Come on.